ಕಲಾವಿದರಾದ ಹನುಮಂತಪ್ಪ ಮೇಲಿನಮನಿ ಮತ್ತ ಸಂಗಡಿಗರಿಂದ ಜಗ್ಗಲಿಗೆ ವಾದನ ಇಲ್ಲಿ ತನಕ ಕೇಳಿದಿರಲ್ಲ. ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ತಜ್ಞವಾಣಿ, ರೈತ ಉತ್ಪಾದಕ ಸಂಸ್ಥೆ, ಈ ವಿಷಯ ಕುರಿತು ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕರಾದ ಜಗದೀಶ್ ಸುಣಕದ್ ಅವರ ಜೊತೆ ಸಂದರ್ಶನ ಕೇಳ್ತೀರಿ. ಶ್ರೀಮಂತ್ ಡೊಂಗರ್ಗಾಂವ್ ಅವರಿಂದ ಭಜನೆ ಪದ ಸಹ ಕೇಳ್ತೀರಿ. ಇನ್ನ ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾತು. ಎಲ್ಲರಿಗೂ ನಮಸ್ಕಾರ. ಶರಣು ಶರಣಾರ್ಥಿ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಕೆಳಗರೆ ಸಮಯ 7 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಏರ್ ನೆಕ್ಸ್ಟ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪ್ರಸ್ತುತಿ ಬೆಂಗಳೂರು ವಿಶ್ವವಿದ್ಯಾಲಯದ ಮಾಧ್ಯಮ ಸಂವಹನ ವಿಭಾಗದ ವಿದ್ಯಾರ್ಥಿನಿ ಹರಿಣಿ ಬಿ. ಕೇಳಿ ಏರ್ ನೆಕ್ಸ್ಟ್. ಶುಭ ಸಂಜೆ ಗೆಳೆಯರೇ, ನಾನು ಹರಿಣಿ ಬಿ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ರಿಸರ್ಚ್ ಸ್ಕಾಲರ್ ಆಗಿ ನಾನು ನನ್ನ ಅಧ್ಯಯನ ಮಾಡ್ತಾ ಇದ್ದೇನೆ. ಆರೋಗ್ಯದ ಸಂವಹನದ ಬಗ್ಗೆ ನನ್ನ ಅಧ್ಯಯನ ಒಂದು ಸಬ್ಜೆಕ್ಟ್ ಆಗಿ ಉಳ್ಕೊಂಡಿದೆ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾತಾಡ್ಲಿಕ್ಕೆ ಬಂದೆ. ಕೆರಿಯರ್ ಆಪ್ಷನ್ಸ್ ಏನಿದೆ, ವೃತ್ತಿ ಹೇಗೆ ನಡೀತಾ ಇದೆ ಇಂಡಿಯಾದಲ್ಲಿ, ಅಂಡ್ ಯುವಕರಿಗೆ ಹೇಗೆ ಆಪ್ಷನ್ಸ್ ಇದೆ ಅಂತ ಹೇಳಿ ನಾನು ಇದಕ್ಕೂ ಮುಂಚೆ ನಿಮ್ಮಲ್ಲಿ ನಾನು ಮಾತಾಡಿದ್ದೇನೆ. ಅದರ ಪರವಾಗಿ ಮತ್ತೆ ನನ್ನನ್ನು ಕರೆದಾಗ ನಾನು ನನ್ನ ಆರೋಗ್ಯದ ಸಂವಹನ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಐ ಕೇಮ್ ಅಕ್ರಾಸ್ ಒಂದು ಅಲರ್ಜೀಸ್ ಬಗ್ಗೆ ನನಗೆ ಅರಿವಾಯಿತು. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದ ಆರೋಗ್ಯ ಭಾರತದ ಕಾರ್ಯಕ್ರಮದಲ್ಲಿ ಅದನ್ನು ನಿಮ್ಮೊಟ್ಟಿಗೆ ಇವತ್ತು ನಾನು ಸ್ವಲ್ಪ ಶೇರ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ಮನುಷ್ಯರಿಗೆ ತುಂಬಾ ತರ ಅಲರ್ಜಿ ಇರುತ್ತಂತೆ. ಫುಡ್ ಅಲರ್ಜಿ ಇರ್ಬೋದು, ಫುಡ್ ಇಂಟಾಲರೆನ್ಸ್ ಅಂತ ಹೇಳ್ಬೋದು, ಅಥವಾ ನಮ್ಮ ಪಚನೆ ಮಾಡದೆ ಅಂತದ್ದು ಇರ್ಬೋದು. ನೀವು ಅಲ್ಲಲ್ಲಿ ನಿಮ್ಮ ಆಫೀಸ್ ಅಲ್ಲಿ ಕೇಳಿರ್ತೀರ, ಅಯ್ಯೋ ನನ್ಗೆ ಹಾಲಾಗೋಲ್ಲ, ಅಯ್ಯೋ ನನ್ ಚಪಾತಿ ತಿನ್ನಲ್ಲ ಅಂತ ಹೇಳ್ಕೊಂಡು ಇರ್ಬೋದು. ನೀವು ಅನ್ಕೊಳ್ತಾ ಇರ್ತೀವಿ ಇದೇನಪ್ಪ ಇದು, ಹಾಲಿನ ಎಂತ ಪ್ರಾಬ್ಲಮ್ ಈ ಹುಡುಗಿನ್ಗೆ, ಅಥವಾ ಈ ಹುಡುಗಿಗೆ ಎಂತ ಹಾಲಿನ ಪ್ರಾಬ್ಲಮ್, ಈ ತರ ನಿಮ್ ಮೈಂಡ್ ಅಲ್ಲಿ ಓಡ್ತಾ ಇರ್ಬೋದು. ನಮ್ ದೊಡ್ಡವರು ನಾವು ಹುಷಾರಿಲ್ಲ ಅಂತ ಹೇಳಿದಾಗ ಫಸ್ಟ್ ಕೊಡ್ತಿದ್ದೆ ಅದ್ರಲ್ಲಿ ಬಂದು ಅರ್ಶನ ಹಾಕಿ ಒಂದ್ ಹಾಲು ಕೊಡೋರು. ಆದ್ರೆ ಇವಾಗ ಹಾಲೇ ಬೇಡ ಅಂತಂದ್ರೆ ಇನ್ನಿವ್ರಿಗೇನ್ ಮಾಡೋಣ, ಹುಟ್ಟಿದ ಮಗುಗೂ ಸಹ ಹಾಲು ಬೇಡ ಅಂತ ಹೇಳ್ತಾರೆ. ಹೆಂಗೆ ಮತ್ತೆ ಮಗು ತಾಯಿಯ ಎದೆ ಹಾಲನ್ನು ಕುಡಿಬೋದಂತೆ, ಆದ್ರೆ ರೆಗ್ಯುಲರ್ ಹಸು ಹಾಲನ್ನು ಕುಡಿಯೋದಕ್ಕೆ ಏನ್ ಪ್ರಾಬ್ಲಮ್ ಅಂತ ಅನ್ಕೊಂಡು ನಿಮ್ ಮೈಂಡಲ್ಲಿ ಎಷ್ಟೊಂದು ಸವಾಲುಗಳು ಕೂಡ ಅನ್ಕೊಂಡಿರ್ಬಹುದು. ಮತ್ತೆ ನೀವು ಕೆಲವು ಸ್ಪೋರ್ಟ್ಸ್ ಪರ್ಸನ್ ನೋಡಿದ್ರೆ ಅವರು ನೋ ನೋ ಐ ಹ್ಯಾವ್ ನಟ್ ಅಲರ್ಜಿ ಅಂತಾರೆ. ಇದೇನಪ್ಪ ನಟ್ ಅಲರ್ಜಿ, ಕಡಲೆ ಬೀಜಿಂದನೂ ಅಲರ್ಜಿ ಅಂತೆ, ಅಥವಾ ಬೆಣ್ಣೆಯಿಂದ ಅಲರ್ಜಿ ಇರ್ಬೋದು, ಅಥವಾ ಹಾಲಿನ ಬಿಸ್ಕೆಟ್ ಇಂದ ಅಲರ್ಜಿ ಇರ್ಬೋದು, ಚೀಸ್ ಇಂದ ಅಲರ್ಜಿ ಇರ್ಬೋದು, ಇದು ಎಂತ ಅಲರ್ಜಿ ಅಂತ. ಅಂತಹ ಒಂದು ಸಂದರ್ಭದಲ್ಲಿ ನಾನು ಇನ್ನೂ ಕೆಲವು ಅಲರ್ಜಿಗಳು ಬಗ್ಗೆನೂ ನಾನು ನಿಮ್ಮಲ್ಲಿ ಹೇಳ್ತೀನಿ. ಅಷ್ಟು ಅಲರ್ಜಿಗಳ ಬಗ್ಗೆ ತಿಳ್ಕೊಳ್ಬೇಕಂತಂದ್ರೆ ಈ ಒಂದು ಸಣ್ಣ ಹಾಡು ಕೇಳಿ ನೀವು. ದೇಶ ತೇರಾ ಆ ಅಬ ಲೋಟ ಚಲೇ, ಆ ಅಬ ಲೋಟ छाए माहे पतारे तुझको पुकारे देश तेरा ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಹರಿಣಿ ಕೆಲವು ಇಂಟಾಲರೆನ್ಸ್ ಅಥವಾ ನಮ್ಮ ಅಸಹಿಷ್ಣುತೆ ಅಥವಾ ಅಸಹನೆ ಅನ್ನೋದು ನಾವೇನು ಹೇಳ್ತೀವಿ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರಲ್ಲೂ ಪ್ರತ್ಯೇಕವಾಗಿ ನಾನು ಈ ಲ್ಯಾಕ್ಟೋಸ್ ಅಸಹನೆ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಆರೋಗ್ಯದ ಸಂವಹನದ ಸಬ್ಜೆಕ್ಟ್ ಏನಿದೆ ಅಲ್ಲ ಅದರಲ್ಲಿ ನಾನು ಹೆಲ್ತ್ ಇನೋವೇಷನ್ಸ್ ಬಗ್ಗೆ ನಾನು ಕೆಲವು ಅಧ್ಯಯನಗಳನ್ನು ಮಾಡೋದನ್ನು ಹೊಂದಿಸಿಕೊಟ್ಟಿದ್ದೆ. ಅದರಲ್ಲಿ ಜನ ಹೇಗೆ ಕೆಲವು ಮಾತ್ರೆಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ ಅಥವಾ ಹೊಸ ಮಾತ್ರೆಗಳು ಒಂದು ಮಾರ್ಕೆಟ್ ಅಲ್ಲಿ ಬಂದಾಗ ಅದನ್ನ ನಾವು ತಗೊಳ್ಬಹುದೋ ತಗೊಳ್ಬಾರ್ದೋ. ಈಗ ಉದಾಹರಣೆಗೆ ನೀವು ನೋಡಿರಬಹುದು ಕೋವಿಡ್ ಆದಾಗ ಸುಮಾರು ಜನ ವ್ಯಾಕ್ಸಿನೇಷನ್ ನ ತಗೊಳ್ಳಿಕ್ಕೇನೆ ಸ್ವಲ್ಪ ಹೆದರ್ತಿದ್ರು. ನಂತರ ಸರ್ಕಾರ ಅದಕ್ಕೆ ಇಲ್ಲ ಏನು ಆಗೋಲ್ಲ ಅಥವಾ ಇಲ್ಲ ಇದು ನೀವು ತಗೊಳ್ಬೇಕು ಅಂತ ಹೇಳಿದಾಗ ಅದನ್ನ ಇಲ್ಲ ಇದು ರೂಲ್ ಇದು ನೀವು ತಗೊಳ್ಳೇಬೇಕು ಅಂದಾಗ ಜನ ತಗೊಳ್ತಾರೆ. ಕೆಲವು ಜನ ಬಂದ್ಬಿಟ್ಟು ಇಲ್ಲ ಅದ್ರ ಬಗ್ಗೆ ಓದ್ಕೊಂಡು ಇಲ್ಲಪ್ಪ ನನ್ಗೆ ಇದಕ್ಕೆ ಮುಂಚೆ ನನಗಿನ್ನೂ ಜಾಸ್ತಿ ಆರೋಗ್ಯ ಕೇರ್ಫುಲ್ ಆಗಿ ನಾನು ಇರಬೇಕು ಅಥವಾ ವ್ಯಾಕ್ಸಿನೇಷನ್ ತಗೊಳ್ಳೋದು ಅದ್ರ ಬಗ್ಗೆ ಅರಿವನ್ನು ಸಂಪಾದಿಸಿಕೊಂಡ ನಂತರ ಕೆಲವರು ವ್ಯಾಕ್ಸಿನೇಷನ್ಸ್ ತಗೊಂಡಿರ್ತಾರೆ. ಅದೇ ತರ ಯಾವುದೇ ಹೊಸ ಇನೋವೇಷನ್ ಒಂದು ಮಾರ್ಕೆಟ್ ಬಂದಾಗ ಅಷ್ಟು ಸುಲಭ ಅಲ್ಲ ಜನ ಅದನ್ನ ಬಂದು ಅಳವಡಿಸಿಕೊಳ್ಳೋದು. ಅವ್ರವ್ರ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಬಗ್ಗೆ ನಾನು ಅವಾಗ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ನಾನು ಕಂಡುಬಂದದ್ದು ಈ ಲ್ಯಾಕ್ಟೋಸ್ ಅಸಹನೆಯನ್ನು. ನೀವು ಸರ್ಪ್ರೈಸ್ ಆಗ್ತೀರಾ ನಾನು ಹೇಳಿದ್ರೆ ಪೂರ್ತಿ ಜಗತ್ತಿನಲ್ಲಿ 70%+ ಜನ ಏನಿದಾರಲ್ಲ ಅವರು ಲ್ಯಾಕ್ಟೋಸ್ ಇಂಟಾಲರೆಂಟ್ ಆಗಿದ್ದಾರೆ. ಅದರಲ್ಲೂ ಪ್ರತ್ಯೇಕವಾಗಿ ಭಾರತದಲ್ಲಿ ಮಾತ್ರವೇ 60%-65% ಜನ ಈ ಲ್ಯಾಕ್ಟೋಸ್ ಇಂಟಾಲರೆಂಟ್ ಇಂದ ಅನುಭವಿಸ್ತಿದ್ದಾರೆ ಅಂತ ಹೇಳ್ಬಹುದು ಅಥವಾ ಹಾಲನ್ನು ಕುಡಿಯದೇ ಇರುವಂತದ್ದು ಅಂತಾನು ಹೇಳ್ಬೋದು. ಏನಪ್ಪ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಥವಾ ಏನಿದು ಲ್ಯಾಕ್ಟೋಸಿನ ಅಸಹಿಷ್ಣುತೆ ಅಂತಂದ್ರೆ ಲ್ಯಾಕ್ಟೋಸ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಎನ್ಝೈಮ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ. ನಮ್ಮ ಇಂಟೆಸ್ಟೈನ್ ಏನಿರುತ್ತಲ್ವ ಅಥವಾ ನಮ್ಮ ಕರುಳುಗಳು ಏನಿರುತ್ತಲ್ವಾ ಅದು ಲ್ಯಾಕ್ಟೇಸ್ ಅನ್ನೋ ಒಂದು ಎನ್ಝೈಮ್ ಅನ್ನ ಅದು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಅದನ್ನು ಹೊಂದ್ಕೊಳ್ಳದೇ ಇರುವಂತಹ ಒಂದು ಕಂಡೀಷನ್ ಕ್ರಿಯೇಟ್ ಆಗುತ್ತಂತೆ. ಆ ತರ ಕಂಡೀಷನ್ ಕ್ರಿಯೇಟ್ ಆದಾಗ ಕೆಲವು ಅಲರ್ಜಿಕಲ್ ರಿಯಾಕ್ಷನ್ಸ್ ಇರಬಹುದು ಅಥವಾ ಕೆಲವು ಎಫೆಕ್ಟ್ಸ್ ಇರಬಹುದು ಅದು ನಮ್ಮಲ್ಲಿ ಆಗುತ್ತೆ. ಉದಾಹರಣೆಗೆ ತಲೆ ಸುತ್ತುವಿಕೆ ಬರಬಹುದು ಅಥವಾ ಬ್ಲೋಟಿಂಗ್ ಸೆನ್ಸೇಷನ್ ಅಂತ ಏನ್ ಹೇಳ್ತೀವಿ ಅದಾಗಬಹುದು ಅಥವಾ ಹೊಟ್ಟೆ ನೋವು ಇರಬಹುದು. ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗಿರುತ್ತೆ ವಾಂತಿ ಬರುವಂತದಿರಬಹುದು ಅಥವಾ ಕಾನ್ಸ್ಟಿಪೇಷನ್ ಅಂತ ಏನ್ ನಾವು ಹೇಳ್ತೀವಿ ಅದು ಆಗಂತ ಸಿಚುವೇಶನ್ ಇರುತ್ತೆ ಅಂದ್ರೆ ಮಲಬದ್ಧತೆ ಏನಿರುತ್ತೆ ಅದು ಆಗಬಹುದು. ಆ ಕೆಲವರಿಗೆ ಅಡ್ವಾನ್ಸ್ ಸ್ಟೇಜ್ ಅದರಲ್ಲೂ ಪರ್ಸೆಂಟೇಜ್ ಇರುತ್ತೆ ನೀವು 40% ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಥವಾ 70% ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂತ ಡಾಕ್ಟರು ಅದನ್ನ ಅಲರ್ಜಿ ಟೆಸ್ಟ್ ಮಾಡಿದಾಗ ಅಥವಾ ಎಂಡೋಸ್ಕೋಪಿ ಮಾಡಿದಾಗಲೂ ತಿಳಿದು ಬರುವಂತ ಒಂದು ಸಂಕ್ರಮಣ ಅದು. ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರೋ ಒಬ್ರು ಸ್ನೇಹಿತರು ಅವರು 100% ಲ್ಯಾಕ್ಟೋಸ್ ಇಂಟಾಲರೆಂಟ್. ಅವರು ಕೆಲವ ಚಾಕ್ಲೇಟ್ಸ್ ಲ್ಯಾಕ್ಟೇಸ್ ಅಂತ ಪದಾರ್ಥ ಇರುವ ಅಥವಾ ಹಾಲಿನ ಕಾಂಪೊನೆಂಟ್ ಇರುವ ಯಾವುದೇ ಬಿಸ್ಕೆಟ್ ಆಗಲಿ ಚಾಕ್ಲೇಟ್ ಆಗಲಿ ತಿಂದಾಗ ಕೆಲವರು ತಲೆ ಸುತ್ತು ಬಂದು ಬಿದ್ದೋಗೋ ಸಿಚುವೇಶನ್ ಇರುತ್ತೆ. ಅದನ್ನ ಅವ್ರು ರೆಡಿ ಮಾಡಬೇಕಂದ್ರೆ ಅದಕ್ಕಾದಂತ ಒಂದು ಮಾತ್ರೆ ಇರುತ್ತೆ ಅದನ್ನ ಡೈಜೆಷನ್ ನ ಅಳವಡಿಸ್ಕೊಳ್ಳಂತ ಮಾತ್ರೆಗಳಿರ್ಬೋದು ಅಥವಾ ಪ್ರೋಬಯೋಟಿಕ್ಸ್ ಅಂತ ನಾವೇನ್ ಹೇಳ್ತೀವಲ್ಲ ಅದಿರ್ಬೋದು. ಅದನ್ನ ಆಡ್ ಮಾಡಿದಾಗ ಈ ಲ್ಯಾಕ್ಟೇಸ್ ಅಂತ ಎನ್ಝೈಮ್ ಏನಿರುತ್ತಲ್ಲ ಅದು ಬ್ರೇಕ್ ಡೌನ್ ಆಗಿ ಈಸಿಯಾಗಿ ನಾವು ನಮ್ಮ ಜೀರ್ಣಕ್ರಿಯೆ ಬಂದು ಅನುಕೂಲತೆ ಮಾಡಿಕೊಟ್ಟಾಗೆ ಇರಬಹುದು ಸಂಭಾವನೆಗಳಿರುತ್ತದೆ. ಇದು ಒಂದು ಹಂತದ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಇನ್ನೂ ಇಂಟಾಲರೆನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಹಾಡುಗಳನ್ನ ಕೇಳಿ ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ತುಪ್ಪದಿಂದ ನಲೆ ನೀರ ಕುಡಿಯಲೇಬೇಕು ತುಪ್ಪದಿಂದ ನಲೆ ನೀರ ಕುಡಿಯಲೇಬೇಕು ತಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲು ಬೇಕು. ಚಲುವಯ ಚಲುವೋ ದಾರಿ ತಂದನ ರಂಗಯ್ಯ ರಂಗಸ್ವಾಮಿ ತಾನೆ ತಂದನ. ಚಲುವಯ ಚಲುವೋ ದಾರಿ ತಂದನ ರಂಗಯ್ಯ ರಂಗಸ್ವಾಮಿ ತಾನೆ ತಂದನ. ಉಪ್ಪಾದಿಂದ ಮ್ಯಾಲೆ ನೀರ ಕುಡಿಯಲೇಬೇಕು. ಕುಂದ ಮನೆಗೆ ಎಂದು ಜರಡ ಬಗೆಯಲಬಾರದು. ಕುಂದ ಕಲ್ಲಿಗೆ ಎಣ್ಣೆ ಕೊತ್ತಿ ಎರೆಯಲಬಾರದು. ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು. ಗೊತ್ತಿದ್ದು ಮಾಡಿವಿ ತಪ್ಪು. ತುಪ್ಪದಿಂದ ಮೇಲೆ ನೀರ ಕುಡಿಯಲಬೇಕು. ಕಾಯಿ ಅಂತ ಹೇಳಲಬಾರದು. ಗುಳ್ಳೆ ನರಿಯ ನಂಬಿ ನೆಂಟ ಬೆಳೆಸಲೇಬಾರದು. ಇದು ನಿಮಗೆ ಗೊತ್ತು, ಹೌದು ನಮಗೆ ಗೊತ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು. ಗೊತ್ತಿತ್ತು ಮಾಡಿವಿ ತಪ್ಪು. ಉಪ್ಪಾದಿಂದ ಮ್ಯಾಲೆ ನೀರ ತಪ್ಪ ಮಾಡಿದ ಮ್ಯಾಲೆ ತಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲಬೇಕು. ಚಲುವಯ್ಯ ಚಲುವೋ ದಾರಿ ತಂದನ ರಂಗಯ್ಯ ರಂಗಸ್ವಾಮಿ ತಾನೆ ತಂದನ. ಚಲುವಯ್ಯ ಚಲುವೋ ದಾರಿ ತಂದನ ರಂಗಯ್ಯ ರಂಗಸ್ವಾಮಿ ತಾನೆ ತಂದನ. ಉಪ್ಪಾದಿಂದ ಮ್ಯಾಲೆ ನೀರ ಕುಡಿಯಲಬೇಕು. ನಮಸ್ಕಾರ ಗೆಳೆಯರೇ, ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದ ಆರೋಗ್ಯ ಭಾರತದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಒಟ್ಟಿಗೆ ಮಾತಾಡ್ತಿದ್ದು ಫುಡ್ ಇಂಟಾಲರೆನ್ಸ್ ಮತ್ತೆ ಫುಡ್ ಅಲರ್ಜಿಗಳ ಬಗ್ಗೆ. ಅದರಲ್ಲಿ ನಾನು ಇಷ್ಟು ಹೊತ್ತು ನಿಮ್ಮ ಜೋಡಿ ನಾನು ಮಾತಾಡಿದ್ದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬಗ್ಗೆ. ನಾವು ನಮ್ಮನ್ನು ಅಂದ್ರೆ ಬೆಂಗಳೂರಿನವರು ನಾವು ನಮ್ಮನ್ನೇ ನಾವು ಬೆಂಟಟ್ಕೋಬೇಕಂತೆ. ಯಾಕೆ ಗೊತ್ತಾ, ನಾವು ಮೂರನೇ ಸ್ಥಾನದಲ್ಲಿದ್ದೇವೆ ಈ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿಕೊಂಡಿರುವಂತ ಒಂದು ಸಿಟಿ ಅಂತ ಹೇಳಿ ನಾವು ಮೂರನೇ ಸ್ಥಾನದಲ್ಲಿ ಭಾರತದಲ್ಲಿದ್ದೇವೆ. ನಮ್ಮಲ್ಲಿ ನಾವು ದಿನ ಎಷ್ಟೊತ್ತು ನಡೀತೀವಂತೆ ಗೊತ್ತಾ, 7,536 ಸ್ಟೆಪ್ಸ್ ನಡೀತೀವಂತೆ. ಗೊತ್ತೇನ್ರಿ, 6.5 ಗಂಟೆ ಅಟ್ಲೀಸ್ಟ್ ನಾವು ನಿದ್ದೆ ಮಾಡ್ತಿದೀವಂತೆ. ಬೇರೆ ಸಿಟಿಗಳು ನಮಗಿಂತ ಕಮ್ಮಿ ನಿದ್ದೆ ಮಾಡ್ತಾ ಇದೆ. ಅದರಲ್ಲೂ ಸಹ ಅತಿ ಕಮ್ಮಿ ನಿದ್ದೆ ಮಾಡ್ತಾ ಇರೋದು ಪಾಪ ಬಾಂಬೆನೇ ಇರಬೇಕೇನೋ, ಅವ್ರ ನಿದ್ದೆನೆ ಮಾಡಲ್ಲ ಅಲ್ವಾ. ಸರಿ, ಹಾಗಾಗಿ ಅವ್ರ ಹತ್ರ ಬಂದು ಇನ್ನೂ ಜಾಸ್ತಿ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಎಲ್ಲ ಆಗೋದು. ನಾವು ಸ್ವಲ್ಪ ಅಷ್ಟಿಷ್ಟು ನೋಡ್ಕೊಂಡಿರೋದಕ್ಕೆ ಮೂರನೇ ಸ್ಥಾನದಿಂದ ನಾವು ಮೊದಲನೇ ಸ್ಥಾನ ತನಕ ಬರಬೇಕು. ಇವಾಗ ಗ್ಲುಟೆನ್ ಇಂಟಾಲರೆನ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಗ್ಲುಟೆನ್ ಇಂಟಾಲರೆನ್ಸ್ ಅಂದ್ರೆ ಏನಪ್ಪ, ಗ್ಲುಟೆನ್ ಅನ್ನೋದೇನು ಅಂದ್ರೆ ಅಂಟು ಅಸಹಿಷ್ಣುತೆ. ಅಂಟು ಯಾವ ಪದಾರ್ಥಗಳಲ್ಲಿರಬಹುದು? ವೀಟ್ ಅಂದ್ರೆ ಗೋಧಿ, ರೈ, ಬಾರ್ಲಿ ಇರಬಹುದು. ಆತರ ಕೆಲವು ಗ್ರೈನ್ಸ್ ಅಂತ ನಾವ್ ಏನ್ ಹೇಳ್ತೀವಲ್ಲ ಅಂತ ಪದಾರ್ಥದಲ್ಲಿ ಕೂಡ ಗ್ಲುಟೆನ್ ಇಂಟಾಲರೆನ್ಸ್ ಇರುತ್ತಂತೆ. ಗೋಧಿಯನ್ನು ಬಿಟ್ಟು ನಾನು ಇನ್ನೇನ್ ತಿನ್ಬೋದಪ್ಪ ಅಂತ ಕೆಲವರು ಯೋಚನೆ ಮಾಡಬಹುದು. ಆತರ ಟೈಮಲ್ಲಿ ಬಾಜ್ರ ಅಂತ ನಾವ್ ಏನ್ ಹೇಳ್ತೀವಿ ಅಂದ್ರೆ ನಾವು ಜೋಳದ ರೊಟ್ಟಿ ಅಂತ ಏನ್ ಹೇಳ್ತೀವಲ್ಲ, ಕೆಲವ್ರಿಗ ಅದು ಮೈಗಾಗತ್ತಂತೆ. ಆದ್ರೆ ಅದು ಗ್ರೈನ್ಸ್ ಇಲ್ಲ, ಅದು ಧಾನ್ಯಗಳಲ್ಲಾಗುತ್ತೆ, ಅದು ಸಿರಿಧಾನ್ಯಗಳ ಲೆಕ್ಕ ಬರುತ್ತೆ. ಹಾಗಾಗಿ ಅದರಿಂದ ಮಾಡಂತಿರೋ ಪದಾರ್ಥ ಈ ಗ್ಲುಟೆನ್ ಇಂಟಾಲರೆನ್ಸ್ ಅಂತಿರೋರು ಇರ್ತಾರಲ್ಲ, ಅವ್ರು ಅದನ್ನ ಬಿಟ್ಟು ಇದನ್ನ ತಿನ್ಬೋದಂತೆ. ಯಾಕೆ ಇಂಟಾಲರೆನ್ಸ್ ಆಗ್ತಾ ಇದೆ? ಸರಿಯಾಗಿ ಟೈಮಕ್ಕೆ ತಿಂದೇ ಇರೋದು, ನೈಟ್ ಶಿಫ್ಟ್ಗಳು ಮಾಡ್ಕೊಳ್ಳೋದು, ಮತ್ತೆ ನಾವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ನಾವೇನು ಕರೀಲಿಕ್ಕೆ ನಾವು ಇವಾಗ ಏನು ಊಟ ಮಾಡ್ತಿದೀವಲ್ಲ, ಅದು ನಾವು ನಮ್ಮ ಹೊಟ್ಟೆಗಿರೋ ಸ್ಟ್ಯಾಂಡರ್ಡ್ ನಾವು ಕಳ್ಕೊಂಡ್ಬಿಟ್ಟಿದೀವಲ್ರಿ. ಅದಕ್ಕೇನೆ ನಾನು ಹೇಳ್ತಾ ಇರೋದು ಟೈಮಕ್ಕೆ ತಿನ್ಬೇಕು, ಟೈಮಕ್ಕೆ ನಿದ್ದೆ ಮಾಡಬೇಕು ಅಂತ. ಅದಿಲ್ದೆ ಇಲ್ದೆ ಇಷ್ಟು ವರ್ಷ ಇಲ್ದೆ ಸಡನ್ ಆಗಿ ಹೆಂಗ್ ಬಂತು? ನಾನ್ ಚಿಕ್ಕವನಿದ್ದಾಗ ಎರಡೆರಡು ಗ್ಲಾಸ್ ಮೂರ್ ಗ್ಲಾಸ್ ಹಾಲು ಕುಡಿತಿದ್ದೆ. ದೊಡ್ಡವನಾಗ್ತಾ ಆಗ್ತಾ ನಾನು ಇವಾಗ ಒಂದ್ ಗ್ಲಾಸು ಆಗಲ್ಲ ಅಂದ್ರೆ ಹೆಂಗಪ್ಪ? ಇಲ್ಲ ಹುಟ್ಟಿನಿಂದ ಕೂಡ ಇದು ಬರುತ್ತಾ? ಇದನ್ ತಿಳ್ಕೊಳಕ್ಕೆ ನೆಕ್ಸ್ಟ್ ಅದೇನ ನೋಡ್ಕೊಳ್ಳ, ಒಂದ್ ಹಾಡ್ ಕೇಳ್ತಾ ಇರಿ. ಮತ್ತು ಅನ್ನ ತಿನ್ನೋಕೆ ಹೋಗದೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಹೋಗದೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ, ತುತ್ತು ಅನ್ನ ತಿನ್ನೋಕೆ ಹೊಗಸೆ ನೀರು ಕುಡಿಯೋಕೆ. ಕಾಡ್ನಾಗೊಂದು ಮರವೆ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೆ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಒಂದು ಹಳ್ಳಿ ನನ್ನ ಹೋಗೋ ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು, ತುತ್ತು ಅನ್ನ ತಿನ್ನೋಕೆ ಬೊಗದೆ ನೀರು ಕುಡಿಯೋಕೆ. ಶಕ್ತಿ ತುಂಬೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ, ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ, ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ, ಕಷ್ಟ ಒಂದೇ ಬರದು ಸುಖವೂ ಬರದೆ ಇರದು, ರಾತ್ರಿ ಮುಗಿದ ಮೇಲೆ ಅಗಲು ಬಂದೇ ಬತ್ತೈತೆ, ತುತ್ತು ಅನ್ನ ತಿನ್ನೋಕೆ ಬೊಗದೆ ನೀರು ಕುಡಿಯೋಕೆ. ನದಿಯೂ ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ, ಹುಟ್ಟಿದ ಮನಸ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ, ಹರಿಯೋ ನದಿಯು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ, ಹುಟ್ಟಿದ ಮನಸ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ, ದೇವ್ರು ತಾನೆ ನಂಗೆ ಅಪ್ಪ ಅಮ್ಮ ಎಲ್ಲ, ಅಯ್ಯೋ ಗಂಟ ನಂಬಿದವರ ಕೈ ಬಿಡಕ್ಕಿಲ್ಲ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರುಕೆ ಆಯಾಗಿರುಕೆ ಆಯಾಗಿರುಕೆ. ಗೆಳೆಯರೇ, ನಾವು ಇಷ್ಟೊತ್ತು ಇಂಟಾಲರೆನ್ಸ್ ಅಥವಾ ಅಸಹಿಷ್ಣುತೆ ಬಗ್ಗೆ ಮಾತಾಡ್ತಿದ್ದೇವೆ. ಈಗ ನಾನು ಫುಡ್ ಅಲರ್ಜಿಗಳ ಬಗ್ಗೆ ಕೆಲವು ಪರಿಶೀಲನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಮೆರಿಕ ದೇಶದಲ್ಲಿ ಒಂದು ಪ್ರಸಿದ್ಧ ವಿಶ್ವವಿದ್ಯಾಲಯನವರು ಮಾಡಿರೋ ಸ್ಟಾಟ್ಸ್ ರಿಪೋರ್ಟ್ ಪ್ರಕಾರ 0-17 ವರ್ಷದ ಮಕ್ಕಳಿಗೆ ಕನಿಷ್ಠ ಅಂತಂದ್ರೇನು ದಿನಕ್ಕೆ ಸಿಕ್ಕಾಪಟ್ಟೆ ಅಲರ್ಜಿಗಳಿರುತ್ತಂತೆ. ಅದರಲ್ಲಿ 5% ಅಷ್ಟು 2009-2011 5% ಇಡೀ ಜಗತ್ತಿನಲ್ಲಿರುವ ಅಲರ್ಜಿಗಳು ಬಂದು ಆ ಮಕ್ಕಳಿನ ಏಜ್ ಗ್ರೂಪ್ ಅಲ್ಲೇ ಇರುತ್ತಂತೆ. ಯಾಕೆ ಅದು? ಜೀವನ ಶೈಲಿಯ ವ್ಯತ್ಯಾಸಗಳಿರಬಹುದು, ಅಥವಾ ನಾವು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ ಹಾಗೆ ಸರಿಯಾಗಿ ಊಟ ಮಾಡದೆ ಇರುವುದು ಅಥವಾ ಟೈಮಿಗೆ ಊಟ ಮಾಡದೆ ಇರುವುದು ಕೂಡ, ಅದರ ಬದಲಾವಣೆಗಳಿಂದ ಕೂಡ ಈ ತರ ಅಲರ್ಜಿಗಳು ಬರಲಿಕ್ಕೆ ಸಾಧ್ಯತೆಗಳು ಹೆಚ್ಚಿದೆ. ಅದಲ್ಲದೆ ಆಫ್ರಿಕಾ ದೇಶದಲ್ಲಿರುವ ಮಕ್ಕಳು ಅಥವಾ ಆಫ್ರಿಕನ್ ಅಮೆರಿಕನ್ ದೇಶದ ಪಂಗಡದಲ್ಲಿರುವ ಮಕ್ಕಳನ್ನು ಲೆಕ್ಕ ತಗೊಂಡ್ರೆ ಕನಿಷ್ಠ ಪಕ್ಷ ಅಂದ್ರೂ 4,00,000 ಮಕ್ಕಳಿಗೆ ಈ ಅಲರ್ಜಿಗಳು ಜಾಸ್ತಿ ಇರ್ತವಂತೆ. ಅದರಲ್ಲೂ ಭಾರತ ದೇಶದಲ್ಲಿ ನಾವು ಇದಕ್ಕೆ ಮುಂಚೆ ಹೇಳಿದೀವಿ 65% ಅಷ್ಟು ಬರೀ ಲ್ಯಾಕ್ಟೋಸ್ ಅಸಹನೆ ಇದೆ ಅಂತ ಹೇಳಿ ನಾವು ಹೇಳಿದೀವಿ. ಅದಲ್ಲದೆ ಬರೀ ಭಾರತದಲ್ಲಿ 3% ನಲವತ್ತು ವರ್ಷದಲ್ಲಿ ಒಳಪಟ್ಟಿರುವ ಎಲ್ಲಾ ಜನಾಂಗಕ್ಕೂ ಈ ಅಲರ್ಜಿಗಳು ಜಾಸ್ತಿ ಇದೆಯಂತೆ. ದಿನಕ್ಕೆ ಕನಿಷ್ಠ ಪಕ್ಷ ಅಂದ್ರೂ 30,000 ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನಡೀತಿದೆ ರೀ, ಅದರಲ್ಲೂ 100 ಜನ 200 ಜನ ದಿನಾ ಸಾಯ್ತಾ ಇದಾರಂತೆ. ಇದು ನಮಗೆ ಬೇಕಿತ್ತ ಪೀನಟ್ ಅಲರ್ಜಿ ಅಂತ ಬೇರೆ ಹೇಳ್ತಾರೆ. ಪೀನಟ್ ಅಂದ್ರೇನು, ಕಡಲೆಕಾಯಿ ಬೀಜದಿಂದ ಕೂಡ ಅಲರ್ಜಿ ಬರ್ತಾ ಇದೆ ಅಂತೆ. ನಾವು ದಿನಕ್ಕೆ ಎಷ್ಟು ಸಾರಿ ಕಡಲೆಕಾಯಿ ಚಟ್ನಿ ಮಾಡ್ತೀವಿ, ಎಷ್ಟು ಸಾರಿ ಕಡಲೆ ಬೀಜದ ಒಗ್ಗರಣೆ ಹಾಕ್ತಾ ಇದೀವಿ, ಆದ್ರೆ ಕೆಲವೊಂದ್ಸರಿ ನಮ್ಮ ಮಕ್ಕಳು ಅದನ್ನ ಬೇಡ ಬೇಡ ಅಂತೀರೆ, ಕೆಲವೊಂದ್ಸರಿ ವಾಮಿಟ್ ಮಾಡಬಹುದು. ಎಷ್ಟೊಂದ್ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ಓ, ಮಗುಗ್ ಹೊಟ್ಟೆ ಅಪ್ಸೆಟ್ ಆಯ್ತು, ಸರಿ ಸ್ವಲ್ಪ ಹೊತ್ತು ಮಾತ್ರೆ ಕೊಟ್ಬಿಡೋಣ, ಸೆರ್ ಮಾಡ್ಬಿಡೋಣ, ಅಥವಾ ಒಂದ್ ಸ್ವಲ್ಪ ಹಾಲು ಕೊಡೋಣ, ಮತ್ತೆ ನಾವ್ ಆ ಅಲರ್ಜಿ ಮೇಲೆ ಇನ್ನೊಂದ್ ಸ್ವಲ್ಪ ಹಾಲು ಕೊಟ್ಟು ಇನ್ನೊಂದ್ ಸ್ವಲ್ಪ ಇನ್ನು ಮಾಡಿ ಇನ್ನೊಂದ್ 2 ದಿವಸ ನಾವು ಅದನ್ನ ಅಡ್ಮಿಟ್ ಮಾಡಿಸೋ ತರ ಪರಿಸ್ಥಿತಿಗಳು ಬರಬಹುದು. ಆದ್ರೆ ಕೆಲವರು ಮೊಸರು ಕೊಟ್ಟು ತಿಂದಾಗ ಸರಿ ಹೋಯ್ತು ಅಂತ ಹೇಳ್ತಾರೆ. ಯಾಕೆ ಅದು? ಯಾಕೆ ಅಂದ್ರೆ ಮೊಸರು ಪ್ರೋಬಯೋಟಿಕ್ ಅಂತ ನಾವೇನ್ ಹೇಳ್ತೀವಲ್ಲ, ಅದು ನಾವು ಪ್ರೋಬಯೋಟಿಕ್ ಅನ್ನೋ ಮೊಸರು. ಅದೇ ವಿದೇಶದಲ್ಲಿ ಬರೀ ಆತರ ಒಳ್ಳೆ ಕ್ರಿಮಿ ಕೀಟಾನೇ ಮೊಸರು, ಅದೇನಂತೀವಿ ಒಳ್ಳೆ ಬ್ಯಾಕ್ಟೀರಿಯಾ ಇರುವಂತದ್ದನ್ನ ಅವರು ಅದನ್ನ ಸ್ಟೋರ್ ಮಾಡಿ ಅದನ್ನೊಂದು ಬಾಟ್ಲ್ ಅಲ್ಲಿ ಅಂಗಡಿಗಳಲ್ಲಿ ಮಾರ್ತಾರಂತೆ. ನಮ್ಮಲ್ಲಿ ಒಂದೆರಡು ಕಂಪನಿಗಳು ಮಾರ್ತವೆ, ಆದ್ರೆ ನೀವು ಅದನ್ನ ದೊಡ್ಡ ದೊಡ್ಡ ಮಾಲಿಗೆ ಹೋದ್ರೆ ನಿಮಗ್ ಸಿಗ್ಬೋದೇನೋ. ಅದ್ರ ದುಡ್ಡು ನಾವ್ ಎಷ್ಟು ಕೊಡ್ತೀವಪ್ಪ, 50 ರೂಪಾಯಿ 60 ರೂಪಾಯಿ ಒಂದ್ ಚಿಕ್ಕ ಒಂದ್ ಔನ್ಸ್ ಅಷ್ಟು ಬಾಟ್ಲಿಗೆ ಕೊಡ್ತೀವಿ ನಾವು. ಇನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾ, ಮುಂದಿನ ಹಾಡನ್ನು ಕೇಳಿ ತಿಳ್ಕೊಳ್ಳೋಣ ಸರಿನಾ? ಹೇಳುವೆ ದೂರದೊಂದು ಊರು, ಊರಲೊಂದು ಏರಿ, ಆ ಏರಿಯಾಚೆ ಒಂದು ಮನೆ ಇದೆ. ಆ ಮನೆ ಹೆಸರು ಶಾಂತಿನಿವಾಸ, ನಂಬರ್ 73 ಆಗಿರೋದ್ರಿಂದ ಎಲ್ಲರೂ ನಂಬರ್ 73 ಶಾಂತಿನಿವಾಸ ಅಂತಾನೆ ಕರೀತಾರೆ. ಮನೆಗೆ ಒಬ್ಬ ಹಿರಿಯರು, 4 ಮಕ್ಕಳು, ನಂದ ದೀಪ ಹಚ್ಚಲು ಸೊಸೆಯರಿಬ್ಬರು, ಕುಲದ ಹೆಸರು ಉಳಿಸಲು ಆಡಿ ಪಾಡಿ ಕುಣಿಯಲು ಇದ್ದರು 3 ಮೊಮ್ಮಕ್ಕಳು. ಮನೆಗೆ ಇನ್ನೇನ್ ಕೇಳಿ, ಪಕ್ಕಾರ ಪಾಪ ಪರ ಪರಾರ ಪಾಪ, ಮುಂದೇನಾಯ್ತು ಹೇಳುವೆ. ಈ ಮನೆಯಲ್ಲಿದ್ದಂತ ಆಸ್ತಿ ಅಂದ್ರೆ ಇವರಲ್ಲಿದ್ದಂತ ಸಾವಿರಾರು ಸಣ್ಣ ಸಣ್ಣ ಖುಷಿಗಳು. ಎಲ್ಲಿವರೆಗೆ ಇವರು ಅದನ್ನು ಅನುಭವಿಸ್ತಾ ಇದ್ರು ಅಲ್ಲಿವರೆಗೆ ಮನೆ ಶಾಂತಿನಿವಾಸವಾಗಿತ್ತು. ಕಾಣದಂತ ಆಸೆ ನಂಬಿಕೊಂಡು ಎಲ್ಲ ಮಾಯ ಜಿಂಕೆ ಹಿಂದೆ ಹೋದರು, ಇದ್ದ ಸಣ್ಣ ಸಣ್ಣ ಸುಖವನ್ನೆಲ್ಲ ಮರೆತು ನೆಮ್ಮದಿನೇ ಕಳೆದುಕೊಂಡರು. ಪಪ್ಪಾರ ಪಾಪ ಪಪ್ಪರಾರ ಪಾಪ, ಮನೆಯು ಚೂರು ಚೂರಾಯಿತು. ಅದಕ್ಕೆ ಒಬ್ಬ ಮಹಾತ್ಮ ಹೇಳಿರೋದು, ಯಾವ್ದೋ ಒಂದು ದೊಡ್ಡ ಖುಷಿಯಿಂದ ಉಡಲು ಕೈಲಿರುವಂತ ಸಾವಿರಾರು ಲಕ್ಷಾಂಗಟ್ಟೆ ಚಿಕ್ಕ ಚಿಕ್ಕ ಖುಷಿಗಳನ್ನು ಮರಿಬೇಡಿ ಅಂತ. ಈ ಮಾತನ್ನ ಈ ಮನೆಯವರು ಬೇಗ ಅರ್ಥ ಮಾಡಿಕೊಂಡ್ರು. ಅರ್ಥ ಮಾಡಿಕೊಂಡು ಶಾಂತಿ ಆಸೆ ಇದ್ದರು ಅತಿ ಆಸೆ ಕೂಡದು, ಶಾಂತಿ ನಿವಾಸದ ನೀತಿ ಮಾತಿದು. ಒಂದು ಒಳ್ಳೆ ಕಥೆ ಹೇಳಿದೆ, ದೂರದೊಂದು ಊರು, ಊರದೊಂದು ಏರಿ, ಆ ಏರಿಯಾಚೆ ಮನೆಯ ಕಥೆ ಇದು. ಇಷ್ಟೊತ್ತು ನಾವು ಇಂಟಾಲರೆನ್ಸ್ ಬಗ್ಗೆ ಎಲ್ಲ ಮಾಡ್ತಿದ್ವಲ್ಲೇನ್ರಿ, ಇವಾಗೇನ್ ಗೊತ್ತಾ, ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕೆಲವು ಸ್ಟ್ಯಾಟ್ಸ್ ಕೂಡ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ವರ್ಲ್ಡ್ ಬ್ಯಾಂಕ್ ಅವ್ರು ಏನಂತ ಹೇಳಿದ್ರು ಗೊತ್ತಾ, ಶಿಶು ಮರಣ ಭಾರತದಲ್ಲಿ 66%-38% ಬಿದ್ದೋಯ್ತಂತೆ. ಅಂದ್ರೆ ನಾವ್ ಎಷ್ಟೋ ಬೆಟರ್ ಆಗಿದೀವಲ್ವಾ. ಅದ್ಬಿಡಿ, ವರ್ಷ 2000 2015 ಕಂಪೇರ್ ಮಾಡಿದ್ರೆ ನಮ್ಮ ಜೀವಿತಾವಧಿ ಏನಿದೆ ಅಲ್ಲ ಅದು ಬಂದು ಕೂಡ ನಾವು ಬೆಳ್ಕೊಂಡಿದೀವಿ ಅಂತೆ. 63 ನಾವು 68 ವರ್ಷದವರೆಗೂ ನಾವು ಜಂಪ್ ಹೊಡೆದ್ಬಿಟ್ವಪ್ಪ ಅಂದ್ರೆ ನಾವ್ ಎಷ್ಟೋ ನಮ್ ಲೈಫಲ್ಲಿ ಜಂಪ್ ಹೊಡೆದಂಗೆ ಆಯ್ತು ನಮ್ ಕತೆ. ಒಂದ್ಸೂರು ಬೆನ್ ತಟ್ಕೊಳ್ಳಿ, ಪಟ ಪಟ ಪಟ ಪಟ ಪಟ ಅಂತ ನಿಮ್ ಬೆನ್ನ ತಟ್ಕೊಳ್ಳಿ. ಅಷ್ಟೇ ಅಲ್ಲ, ಜೀವನ ಕೊಡುವ ತಾಯಿಯ ಮರಣ ಏನಿದೆ ಅಲ್ಲ ಅದು ಕೂಡ 374 ಪ್ರತಿ 100,000 ಬರ್ತ್ಗೆ ಕಮ್ಮಿ ಆಗಿದ್ಯಂತೆ. ಅಪ್ಪ ಗಂಡಸ್ರೆ ಹೆಂಗಸ್ರನ್ನ ಚೆನ್ನಾಗಿ ನೋಡ್ತಿದ್ದೀರಾ ಬಿಡ್ರಿ, ಪರವಾಗಿಲ್ಲ ಹೆಂಗೋ ಗರ್ಭಿಣಿ ಹೆಂಡ್ತಿನ್ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಿದೆ. ಆದ್ರೆ ಹುಷಾರು, ಯಾಕ್ ಗೊತ್ತಾ, ಅವಳಿಗೆ ಹೂ ಕೊಡ್ಬೇಕಾರೆ ಅವಳಿಗೆ ಹೂವಿನ ಅಲರ್ಜಿ ಇದೆಯಾ ಅಂತ ನೋಡ್ಕೊಂಡ್ಬಿಡಿ. ಯಾಕ್ ಗೊತ್ತಾ, ಹೂವಿಂದ ಕೂಡ ಅಲರ್ಜಿ ಬರುತ್ತಂತೆ. ಉದಾಹರಣೆಗೆ ಸುಗಂಧರಾಜ, ಸಂಪಿಗೆ, ಮಲ್ಲಿಗೆ, ಜಾಜಿ, ಸನ್ಮರಳೆ. ಸುಮ್ ಸುಮ್ನೆ ಬೀದಿ ಮೂಲೆಯಲ್ಲಿ ಇರೋ ಆಂಟಿ ಹತ್ರ ಒಂದ್ ಮೊಳ ಮೂ ಕೊಡಿ ಆಂಟಿ, ಒಂದ್ ಮೈಸೂರು ಪಾಕ್ ಕೊಡಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋದಲ್ಲ. ಫಸ್ಟ್ ನಿಮ್ ಹೆಂಡತಿರ್ಗದ ಅಲರ್ಜಿ ಇದೆಯಾ, ತಲೆನೋವು ಬರುತ್ತಾ ಅಂತ ಕೇಳ್ಕೊಳ್ಳಿ. ಇಲ್ಲ ಅಂದ್ರೆ ಸುಮ್ನೆ ಮನೆ ಜಗಳ ಆಗತ್ಕಂಡ್ರಿ. ಇದೇನಪ್ಪ ಒಂದ್ ಮೊಳ ಹೂ ಕೊಟ್ ಮಳೆನ ಕುತ್ಕೊಂಡ್ ಜಗಳ ಮಾಡ್ತಿದ್ದಾಳೆ, ತಲೆನೋವು ಅಂತ ಹೇಳ್ತಿದ್ದಾಳೆ ಅಂತ ಅನ್ಕೊಂಡ್ ನೀವು ಬೇಜಾರ ಪಡೋದಲ್ಲ. ಯಾರಿಗ್ ಗೊತ್ತು ಅವ್ರಿಗೂ ಅದ್ರದ್ದು ಅಲರ್ಜಿ ಇರುತ್ತೇನೋ, ಅಕ್ಷಿ ಅಕ್ಷಿ ಅಂತ ಹೇಳ್ಬೋದೇನೋ, ಇಲ್ಲಾಂದ್ರೆ ತಲೆನೋವ್ರಿ ನನ್ಗೆ ಅಂತ ಹೇಳ್ಬೋದೇನೋ. ಆರೋಗ್ಯ ಭಾರತದ ನಿರ್ಮಾಣ ಆಗ್ತಿದ್ದೇನೋ ನಿಜ, ಆದ್ರೆ ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶ ನಗರ ಪ್ರದೇಶಗಳನ್ನು ನೋಡಿದ್ರೆ ನಾವು ನಗರ ಪ್ರದೇಶದಲ್ಲಿ ಇರೋರು ಸರಿಯಾಗಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ತಿಲ್ಲಪ್ಪ. ಯಾಕ್ ಗೊತ್ತಾ, ಗ್ರಾಮೀಣ ಪ್ರದೇಶಗಳಲ್ಲಿ ಅವ್ರ ಬೆಳೆಯನ್ನು ಅವರೇ ಬೆಳ್ಕೊಳ್ತಾರೆ, ಅದಲ್ದೆ ಸ್ವಲ್ಪ ಮಾಲಿನ್ಯಗಳು ಏನಿರುತ್ತಲ್ಲ ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿರುತ್ತದೆ. ಆದ್ರೆ ನಾವು ನಗರಗಳಲ್ಲಿ ನಾವು ಮಾಲಿನ್ಯದಿಂದ ಎಸ್ಕೇಪ್ ಆಗಕ್ಕೆ ಆಗಲ್ಲ. ಅದಲ್ದೆ ನಾವು ಸಾವಯವ ಪದಾರ್ಥ ಏನ್ ಹೇಳ್ತೀವಲ್ಲ ಆರ್ಗ್ಯಾನಿಕ್ ಫುಡ್, ಅದಕ್ಕೆ ನಾವು ದುಪ್ಪಟ್ಟು ಪ್ರೈಸ್ ಕೊಟ್ಬಿಟ್ಟು ನಾವು ತಗೊಳ್ತೀವಪ್ಪ. 1-2 ನಾವು ಅದಕ್ಕೆ ಬೆಲೆಯನ್ನು ಕಟ್ಟಿ ತಗೊಳ್ತಿದೀವಿ. ಅಷ್ಟು ತಗೊಂಡ್ರೂ ಸಹ ನಮ್ಗೆ ನ್ಯಾಯವಾದ ರೀತಿಯಲ್ಲಿ ಸಿಗ್ತಾ ಇದೆಯಾ ಅದು ನಮಗ್ ಗೊತ್ತಿಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅವರು ಎಷ್ಟೇ ಕಾಳಜಿ ವಹಿಸಿದ್ರೂ ಸಹ ಕೆಲವೊಂದು ಈ ಸಣ್ಣ ಸಣ್ಣ ಅಲರ್ಜಿ ಮತ್ತೆ ಅಸಹನತೆ ಏನೇ ಅಂತ ನಾವು ಹೇಳಿದ್ವಲ್ಲ ಲ್ಯಾಕ್ಟೋಸ್ ಅಸಹನತೆ, ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಕಾಳಜಿಯನ್ನು ತಿಳ್ಕೊಂಡ್ರೆ ಅವ್ರವ್ರ ಮಕ್ಕಳು ಯಾಕೆ ಒಂದೊಂದ್ಸಾರಿ ಹೊಟ್ಟೆ ನೋವು ಅಂತ ಹೇಳ್ತಾರೆ ಅನ್ನೋದ್ರಲ್ಲಿ ಓ ಮಗುಗೆ ಇವತ್ತು ಏನಾದ್ರೂ ಆಗಿರ್ಬೋದೇನೋ, ಒಂದ್ಸಾರಿ ನಾವು ಮೂಲೆಯಲ್ಲಿರೋ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಬರೋಣಪ್ಪ, ಒಂದ್ಸಾರಿ ನೋಡ್ಕೊಂಡು ಬರೋಣಪ್ಪ ಅನ್ನೋದು ನಿಮ್ ಮೈಂಡಲ್ಲೂ ಬರುತ್ತೆ. ಗಿರಿ ರಂಗ ನಂದ ಹೊಂಗೆ ನೆರಳಿನಿದ್ದ ಸುಖವನ್ನಿ ರಂಗ ರಂಗ ನಂದ ಗಿರಿ ರಂಗ ನಂದ ಗಿಣಿ ಕಚ್ಚು ಹಣ್ಣು ಎಂಜಲಲ್ಲಿ ಕೃಷ್ಣ ಕಥೆ ಕಳ್ಳತನವಲ್ಲಿ ಮಾಡುವನ್ಮಾನೆ ಊಟ ರುಚಿಯಮ್ಮಿ ರಂಗ ರಂಗ ನಂದ ಗಿರಿ ರಂಗ ನಂದ ರಂಗ ರಂಗ ನಂದ ಗಿರಿ ರಂಗ ನಂದ ರಾಗಿ ಅಂಬಿ ಮನಸೋಯಿ ಹುಟ್ಟುವೆ ಅಂಬಲಿಯ ಹೆಸರೇಳು ನಿನ್ನಯ ಮಗನಾಗಿ ತತ್ತಾರಂಬಿ ಬಾಯಿಗೆರಡು ತಿನ ಕಾಡು ಬಾಚ ಪರಿಸಿ ದುಡಿಯುವೆ ಏಳೇಳು ಜನ್ಮದಲ್ಲಿ ಉಪ್ಪಿನ ಗುಣ ಕಾಡು ಅಂಬಲಿಗೆ ಹರಿಕಥೆ ಉಪ್ಪಿಗೆ ಉಪಕಥೆ ಎತ್ತಿಗೆ ಎಡಬಲವೇ ಿಗೆ ಕುಲ ಜನವೇಳೆಯಮ್ಮಿ ಸಾಕಿ ಸಲಹು ತಾಯಿ ಚಂದವು ಧರಣಿ ಚಂದವು ಧರಣಿಯಂತೆಯು ಸಾಕು ತಾಯಿಯ ಸರಿಗೆ ಚಂದವು ಬಡವನ್ಮನೆ ಊಟ ರುಚಿಯಮ್ಮಿ ರಂಗ ರಂಗ ನಂದ